ಕಾರಣ ತಳಕಲ್ಲಲ್ಲಿ ನಾವು ನೋಡಬೇಕಾದ್ರೆ ತಳಕಲ್ಲಿ ಏರಿಯಾ ಬನ್ನಿಕೊಪ್ಪ ಏರಿಯಾದಲ್ಲಿ ನಾವು ನೋಡುವುದಾದರೆ ಅಲ್ಲಿ ಒಂದು ಕೊತ್ತಂಬರಿ ಬೆಳೆಯನ್ನು ಬೆಳೀತಾರೆ. ಅದು ಒಂದು 50-60 ದಿನಕ್ಕೆ ಬಂದುಬಿಡ್ತದೆ, 2 ತಿಂಗಳಲ್ಲಿ ಬಂದುಬಿಡ್ತದೆ ಅದು. ಸೊ ಅದು ಬಿಟ್ಟರೆ ಮತ್ತೆ ಬರೋದು ನೆಕ್ಸ್ಟ್ ಹೆಸರು ಬೆಳೆಗೆ. ಹೆಸರು ಬೆಳೆ ಆ ಕಾರಣಕ್ಕಾಗಿ ಮಳೆ ಬಂದ ತಕ್ಷಣವೇ ಅದು ಬಿತ್ತನೆ ಮಾಡಿ ಒಂದು 70 ದಿನಕ್ಕೆ ಅದು ಬಂದು ಹೋಗ್ಬಿಡ್ತದೆ. ಅದು ಬಂದ ತಕ್ಷಣವೇ ಮತ್ತೆ ಮುಂದಿನ ಬೆಳೆಗಳನ್ನು ಸೂರ್ಯಕಾಂತಿ, ಮೇಜು, ಮೆಕ್ಕೆಜೋಳ ಅಂಥವೆಲ್ಲ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಸೊ ಹೀಗಾಗಿ ಈ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥ ಬೆಳೆ ಅದು ಯಾವುದಾದ್ರೂ ಇದ್ದರೆ ಮೊಟ್ಟ ಮೊದಲು ಮುಂಗಾರು ಹಂಗಾಮಿನಲ್ಲಿ ಮೊದಲ ಬೆಳೆ ಅದು ಹೆಸರು ಬೆಳೆ ಆಗಿದೆ. ಈ ಭೂಮಿಯ ಫಲವತ್ತೆಯನ್ನು ಹೆಚ್ಚಳ ಮಾಡೋದಕ್ಕೂ ಹೆಸರು ಬೇಳೆಗೂ ಏನಾದ್ರು ಸಂಬಂಧ ಇದೆಯಾ? ಇದನ್ನು ಖಂಡಿತವಾಗಲೂ ಇದೆ. ಇವತ್ತು ಭೂಮಿಯ ಫರ್ಟಿಲಿಟಿ ಅಥವಾ ಫಲವತ್ತತೆ ಅನ್ನತಕ್ಕಂಥದ್ದು ಭಾಳ ಕಡಿಮೆ ಆಗಿದೆ. ಕಾರಣ ಇಷ್ಟೇ, ಇನ್ನೂ ಕೊಪ್ಪಳ ಜಿಲ್ಲೆಯಲ್ಲಿ ಅದು ಉಳ್ಕೊಂಡಿದೆ. ಕಾರಣ ಖುಷ್ಕಿ ಭೂಮಿ, ಹೆಚ್ಚಾಗಿ ಇಲ್ಲಿ ಖುಷ್ಕ ಭೂಮಿ ಇರೋ ಕಾರಣಕ್ಕಾಗಿ ಇಲ್ಲಿ ಮಣ್ಣಿನ ಫಲವತ್ತತೆ ಇನ್ನು ಕಾಪಾಡಿಕೊಂಡು ಹೋಗ್ತಾ ಇದೆ. ಇದು ಇವತ್ತು ನಮ್ಮ ಮಣ್ಣಿನಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಕಡಿಮೆ ಆಗ್ತಾ ಇದೆ ಮುಖ್ಯವಾಗಿ ಅಂತಂದರೆ, ಮಣ್ಣಿನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಅದು ಸಾವಯವ ಇಂಗಾಲ. ಇವತ್ತು ಸಾವಯವ ಇಂಗಾಲದ ಅಂಶ ನಮ್ಮ ಈ ಮಣ್ಣಿನಲ್ಲಿ ಅದು ಎಷ್ಟಿರಬೇಕಂದ್ರೆ ಲೆಸ್ ದೆನ್ 0.52, ಮೋರ್ ದೆನ್ 0.75, ಅಪ್ 3% ನಮ್ಮ ಭೂಮಿಯಲ್ಲಿ ಕಡ್ಡಾಯವಾಗಿ ಅದು ಸಾವಯವ ಇಂಗಾಲ ಇರಬೇಕು ಅಂತ ಹೇಳ್ತಾರೆ. ಈ ಸಾವಯವ ಇಂಗಾಲ ಆಗಿರ್ಬೋದು ಮತ್ತು ಪ್ರಧಾನ ಪೋಷಕಾಂಶಗಳಾಗಿರ್ಬೋದು ಮತ್ತು ಲಘು ಪೋಷಕಾಂಶಗಳಾಗಿರ್ಬೋದು, ಇವುಗಳನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ನಾವು ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ನಾವು ಭೂಮಿಗೆ ಹಾಕಬೇಕು, ಭೂಮಿಯಲ್ಲಿ ಬೆಳಿಬೇಕು. ಆಗ ನಮ್ಮ ಭೂಮಿಯ ಫಲವತ್ತತೆ ಅದು ಖಂಡಿತವಾಗಲು ಹೆಚ್ಚಾಗುವುದಕ್ಕೆ ಕಾರಣ ಆಗ್ತದೆ. ಅಂದರೆ ಅದರ ಒಂದು ಕ್ರಮನ ಇದು? ಎಸ್, ಡೆಫಿನೆಟ್ಲಿ 100%. ಅದು ಒಂದು ಕೂಡ ಇವತ್ತು ಈ ಅಲಸಂದಿ ಆಗಿರ್ಬೋದು, ಹೆಸರು ಆಗಿರ್ಬೋದು ಮತ್ತು ಬೇರೆ ಹಸಿರೆಲೆ ಗೊಬ್ಬರಿಗೆ ಸಂಬಂಧಪಟ್ಟಿರತಕ್ಕಂಥ ಬೆಳೆಗಳಾಗಿರ್ಬೋದು, ಆ ಬೆಳೆಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಇದು. ಸೊ ಆ ಕಾರಣಕ್ಕಾಗಿ ಹೆಸರು ಬೆಳೆ ಈ ಭೂಮಿಯ ಒಂದು ಫಲವತ್ತತೆಯನ್ನು ಹೆಚ್ಚು ಮಾಡುವುದಕ್ಕೆ ಅದು ಬಹಳ ಪ್ರಾಮುಖ್ಯತೆಯನ್ನು ಅದು ಪಡಿತದೆ. ಬಹಳ ಮುಖ್ಯವಾಗಿ ಹೆಸರು ಬೇಳೆಯಲ್ಲಿ ಎಷ್ಟು ತಳಿಗಳಿದ್ದಾವೆ, ಯಾವ್ಯಾವ ತಳಿಗಳಿದ್ದಾವೆ ಸರ್? ಈ ನಮ್ಮ ಹೆಸರು ಬೆಳೆಯಲ್ಲಿ ಈಗ ಪ್ರಮುಖ ತಳಿಗಳು ಅಂತಂದರೆ ಮುಖ್ಯವಾಗಿ ಒಂದು 4 ತಳಿಗಳು ಬರ್ತವೆ. ಅದು ಒಂದನೆಯ ತಳಿ ಅಂದ್ಬಿಟ್ಟು ಅದು ಪುಸಾ ಬೈಸಾಕಿ ಅಂತೇಳಿ. ಸೊ ಆ ಪುಸಾ ಬೈಸಾಕಿ ಯಾವ್ಯಾವ ವಲಯದಲ್ಲಿ ಬೆಳೆಯಲಾಗ್ತದೆ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆ ಬರತಕ್ಕಂಥದ್ದು 3. ಈ 3 ಬೆಳೀತಕ್ಕಂಥ ಒಂದು ಪ್ರಮುಖವಾದ ಒಂದು ತಳಿ ಅಂತಂದರೆ ಅದು ಪುಸಾ ಬೈಸಾಕಿ. ಅದು ಬೇಸಿಗೆ ಕಾಲದಲ್ಲಿ ಇದು ಬಿತ್ತನೆ ಆಗ್ತದೆ. ಬೇಸಿಗೆ ಕಾಲದಲ್ಲಿ ಯಾವ ತಿಂಗಳು ಅಂತಂದರೆ ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಇದನ್ನು ಬಿತ್ತನೆಯ ಕಾಲಕ್ಕೆ ಒಂದು ಸೂಕ್ತವಾಗಿರತಕ್ಕಂಥ ಒಂದು ಕಾಲ ಯಾವುದು? ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪುಸಾ ಬೈಸಾಕಿ. ನಂತರ ಇದರ ಕಾಲಾವಧಿ ಬಂದುಬಿಟ್ಟು 65 ದಿನದಿಂದ 65 days to 75 days. ಇಟ್ ವಿಲ್ ಟೇಕ್ಸ್ 65 ದಿನದಿಂದ 70 ದಿನ ಒಳಗಾಗಿ ಬರುತ್ತದೆ. ಇದು ಗಿಡ್ಡ ತಳಿ ಮತ್ತು ಅತಿ ಹೆಚ್ಚು ಇಳುವರಿ ಕೊಡತಕ್ಕಂಥ ತಳಿ. ಮತ್ತು ಇದು ಸಿಡಿಯೋದಿಲ್ಲ. ಕಟಾವಿಗೆ ಬಂದ ನಂತರ ಅದು ಸಿಡಿಯುವುದಿಲ್ಲ. ಇದರ ಒಂದು ಪ್ರಮುಖ ಒಂದು ಗುಣಧರ್ಮ, ಕಾಳು ಧಾನ್ಯ ವೇಸ್ಟ್ ಆಗಲ್ಲ. ಇನ್ನು ಎರಡನೇ ಒಂದು ತಳಿ ಬಂದುಬಿಟ್ಟು ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಧಾರವಾಡ ಬೇಸಲು ಒಂದು ತಳಿ, ಅದು DGGV2 ಅಂತ. ಆ ತಳಿ ಇಲ್ಲಿ ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೆಲ್ಲ ವಲಯ 3 ಕೂಡ ಆಗ್ತಾರೆ. ಸೊ ಹಾಗಾಗಿ ಇದು ಒಂದು ಇದರದ್ದು ಅವಧಿ ಬಂದುಬಿಟ್ಟು ಒಂದು 70 to 75 days ಇದು ಕಟಾವಿಗೆ ಬರ್ತದೆ. ಇನ್ನು 3 ತಳಿಗೆ ನಾವು ನೋಡಬೇಕಾದ್ರೆ ಇನ್ನೊಂದು ಮುಖ್ಯವಾದದ್ದು BGS 9 ಅನ್ನತಕ್ಕಂಥದ್ದು. BGS 9 BGS 9 ಅನ್ನತಕ್ಕಂಥದ್ದು ಇದು ಕೂಡ ಒಂದು ಇದರ ಕಾಲಾವಧಿ ಬಂದುಬಿಟ್ಟು ಒಂದು 65 to 70 days ಇದು ಕಟಾವಿಗೆ ಬರ್ತದೆ. ಇನ್ನು 4 ತಳಿ ನೋಡುವುದಾದರೆ ನಾವು DGG 1 ಅನ್ನತಕ್ಕಂಥದ್ದು, ಇದು ಕೂಡ 8 ಬೆಳೆಯಲಾಗ್ತದೆ ಮತ್ತು ಇದರ ಕಾಲಾವಧಿ ಬಂದುಬಿಟ್ಟು 65 to 75 days. ಸೊ ಇವು ಪುಸಾ ಬೈಸಾಕಿ, ನಂತರ DGGV2, ನಂತರ BGS 9 ಮತ್ತು ನಂತರ DGG 1, ಈ 4 ಪ್ರಮುಖ ತಳಿಗಳು ನಮ್ಮ ಹೆಸರು ಬೆಳೆಯಲ್ಲಿ ಬರ್ತವೆ. ಈಗ ಇವುಗಳಿಗೆ ಬಿತ್ತನೆಯ ಕಾಲ ಯಾವುದು ಸೂಕ್ತ ಅಂತ? ಹೆಸರು ಬಿತ್ತನೆಯ ಕಾಲ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನೀವು ಈ ಫಸ್ಟ್ ಪುಸಾ ಬೈಸಾಕಿ ತಗೊಂಡ್ರೆ ಬೇಸಿಗೆಯಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಇನ್ನು ನೆಕ್ಸ್ಟ್ DGGV2 ತಗೊಂಡ್ರೆ ಜೂನ್ ಕೊನೆಯ ವಾರದಲ್ಲಿ ಇದು ಬಿತ್ತನೆ ಆಗ್ತದೆ. ಜೂನ್ ಕೊನೆಯ ವಾರ ಇದು ಬಿತ್ತುವುದಕ್ಕೆ ಬಹಳ ಸೂಕ್ತವಾಗಿರತಕ್ಕಂಥ ತಳಿ DGGV2. ನಂತರ BGS 9 ಬಂದರೆ BGS 9 ಇದು ಮೇ ಮತ್ತು ಜೂನ್ ತಿಂಗಳಲ್ಲಿ ಬಿತ್ತನೆ ಆಗತಕ್ಕಂಥ ಒಂದು ತಳಿ, ಮೇ ಮತ್ತು ಜೂನ್ ತಿಂಗಳಲ್ಲಿ. ನಂತರ DGG 1 ಬಂದರೆ ನಾವು DGG 1 ಇದು ಜೂನು ಮತ್ತು ಜುಲೈ ತಿಂಗಳಲ್ಲಿ ಇದು ಬಿತ್ತುವುದಕ್ಕೆ ಸೂಕ್ತವಾಗಿರತಕ್ಕಂಥ ತಳಿಯಾಗಿದೆ. ಯಾಕೆ ಈ ತಳಿಗಳು ಈ ರೀತಿಯ ವ್ಯತ್ಯಾಸಗಳು, ಬಿತ್ತನೆಯ ಕಾಲಘಟ್ಟದ ವ್ಯತ್ಯಾಸಗಳು ಯಾಕೆ ಆಗ್ತದೆ? ಮುಖ್ಯವಾಗಿ ಇವತ್ತು ಯಾವುದೇ ಬೆಳೆ ಆಗಿರ್ಬೋದು, ವೈಜ್ಞಾನಿಕವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ, ಅದು ಸಂಶೋಧನೆ ಮಾಡಿರತಕ್ಕಂಥ ಒಂದು ಸಂಶೋಧನೆ ಮಾಡಿ ಅದರಿಂದ ಬಂದಿರತಕ್ಕಂಥ ಫಲಿತಾಂಶದಿಂದ ಅದರಲ್ಲಿ ಏನು ಅದು ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ತಳಿಗಳನ್ನು ಹಾಕಬೇಕು ಅನ್ನತಕ್ಕಂಥದ್ದನ್ನು ಅದನ್ನು ಅಲ್ಲಿ ಪ್ರಿಂಟ್ ಮಾಡಿದೆ. ಆ ಕಾರಣಕ್ಕಾಗಿ ರೈತರು ಅದರಂತೆ ಹೋದರೆ ಮಾತ್ರ ಮುಂದೆ ಬರತಕ್ಕಂಥ ಕೀಟಗಳ ಅವಳಿ, ಮುಂದೆ ಬರತಕ್ಕಂಥ ರೋಗಗಳ ಅವಳಿ, ಮತ್ತು ಮುಂದೆ ಬರತಕ್ಕಂಥ ಮುಂದೆ ಅತಿ ಹೆಚ್ಚು ಪಡಿತಕ್ಕಂಥ ಒಂದು ಇಳುವರಿಯ ಒಂದು ಏನು ಇಳುವರಿ ಇರ್ತದೆ ಅದು ಕೂಡ ಇವತ್ತು ನಾವು ಬಿತ್ತನೆ ಏರುಪೇರು ಮಾಡಿದಾಗ ಇಳುವರಿಗೂ ಕೂಡ ಒಡೆತ ಕೂಡುವ ಒಂದು ಸಂಭವಗಳು ಇರ್ತವೆ. ಆ ಕಾರಣಕ್ಕಾಗಿ ಈ ಕೀಟಗಳ ನಿಯಂತ್ರಣ, ರೋಗಗಳ ನಿಯಂತ್ರಣ ಇವುಗಳಿಗೆ ಪ್ರಮುಖ ಇದು ಬಿತ್ತನೆ ಕಾಲಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಅದನ್ನು ಅನುಸರಿಸಬೇಕು, ಅದನ್ನು ಅನುಸರಿಸಬೇಕು ರೈತರು. ಈಗ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಪ್ಪಳ ಜಿಲ್ಲೆಯನ್ನೇ ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ರೈತರ ಈ ರೀತಿಯ ಅಟ್ಯಾಚ್ಮೆಂಟ್ ಹೇಗಿದೆ ಅಂತ, ಅಂದರೆ ತಜ್ಞರೊಂದಿಗೆ ನಾವು ಹಿಂಗೆ ಹೆಸರು ಬೇಳೆಯನ್ನು ಬಿತ್ತನೆ ಮಾಡಬೇಕು, ಯಾವ ತಳಿಯನ್ನು ಯಾವ ಕಾಲಕ್ಕೆ ನಾವು ಬಿತ್ತಿದ್ರೆ ಸೂಕ್ತ ಆಗುತ್ತೆ ಅಂತಕ್ಕಂತಹ ವಿಚಾರಗಳ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿಯ ಒಂದು ವೈಜ್ಞಾನಿಕ ತಿಳುವಳಿಕೆಯನ್ನು ತಿಳ್ಕೊಳ್ಳೋದಕ್ಕೆ ತಜ್ಞರ ಜೊತೆಗೆ ಒಡನಾಟ ಎಷ್ಟರ ಮಟ್ಟಿಗೆ ಇದೆ, ಯಾವ ಪ್ರಮಾಣದಲ್ಲಿದೆ ಅಂತ? ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥ ಕೃಷಿ ವಿಸ್ತರಣ ಶಿಕ್ಷಣ ಕೇಂದ್ರ, ಕೃಷಿ ವಿಸ್ತರಣ ಶಿಕ್ಷಣ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವರು ವಿಜ್ಞಾನಿಗಳು ಕೇವಲ ಇಬ್ಬರೇ, ಒಬ್ಬರು ವಿಸ್ತರಣ ಮುಂದಾಳು ಮತ್ತು ನಾವು ಇಬ್ಬರೇ. ಸೊ ನಾವು ಮೊಟ್ಟ ಮೊದಲು ಹೆಸರು ಬೆಳೆ ಬಿತ್ತನೆ ಮಾಡುವ ಕಾಲಕ್ಕೆ ನಾವು ರೈತರಿಗೆ ಒಂದು ಸಂದೇಶವನ್ನು ಕೊಡ್ತೇವೆ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ, ಒಂದು ಫೇಸ್ಬುಕ್ಕು ಒಂದು ಗ್ರೂಪನ್ನು ಮಾಡ್ಕೊಂಡಿದ್ದೀವಿ ರೈತರದ್ದು, ಮತ್ತು ನಂತರ ಅವರಿಗೆ ಫೇಸ್ಬುಕ್ಕು ವಾಟ್ಸಪ್ಗಳ ಮುಖಾಂತರ ನಾವು ಮೊಟ್ಟ ಮೊದಲಿಗೆ ಆ ಹೆಸರು ಬೆಳೆಯಲ್ಲಿ ಬರತಕ್ಕಂಥ ಪ್ರಮುಖ ಏನು ಬಿತ್ತನೆಯ ಕಾಲಗಳಾಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಜೈವಿಕ ಗೊಬ್ಬರಗಳನ್ನು ಹಾಕುವುದರ ಕುರಿತಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರ ಕುರಿತಾಗಿರ್ಬೋದು, ಮತ್ತು ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ ಆಗಿರತಕ್ಕಂಥ ತಳಿಗಳ ಕುರಿತಾಗಿರ್ಬೋದು, ಮತ್ತು ಅದಕ್ಕೆ ಬರತಕ್ಕಂಥ ಕೀಟಗಳ ಕುರಿತಾಗಿರ್ಬೋದು, ರೋಗಗಳ ಕುರಿತಾಗಿರ್ಬೋದು, ನಾವು ಮೊಟ್ಟ ಮೊದಲು ಅವ್ರ ರೈತರಿಗೆ ನಾವು ಮೊದಲಿಗೆ ಅವರಿಗೆ ನಾವು ಒಂದು ಸಂದೇಶವನ್ನು ರವಾನಿಸಿಬಿಡ್ತೇವೆ ಯಾವುದರ ಥ್ರೂ ಅಂದರೆ ವಾಟ್ಸಪ್ ಮುಖಾಂತರ ಮತ್ತು ಫೇಸ್ಬುಕ್ಗಳ ಮುಖಾಂತರ. ಮತ್ತು ರೈತರಿಗೆ ಯಾರಿಗಾದರೂ ಒಂದು ವೇಳೆ ಅಂಥ ಸಮಸ್ಯೆಗಳು ಅವರಿಗೆ ಗೊತ್ತಿರದೇ ಇದ್ದಾಗ ಅದು ಡೈರೆಕ್ಟಾಗಿ ಮುಖಾಮುಖಿ ನಮ್ಮ ಕಚೇರಿಗೆ ಬಂದುಬಿಟ್ಟು ರೈತರು ವಿಚಾರ ಮಾಡಿಕೊಂಡು ಆ ಹೆಸರು ಬೆಳೆಯನ್ನು ಬಿತ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನಿತರ ಬೆಳೆಗಳು ಕೂಡ ಇದೇ ರೀತಿ ಅದು ರೈತರು ಅನುಸರಿಸಿಕೊಂಡು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹೋಗ್ತಾರೆ. ಭಾಳ ಅತ್ಯಂತ ಒಂದು ಬಾಂಧವ್ಯ ಒಂದು ವಿಜ್ಞಾನಿಗಳಿಗೆ ಮತ್ತು ರೈತರಿಗೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿದೆ. ನಮ್ಮ ಕೃಷಿ ವಿಸ್ತರಣ ಶಿಕ್ಷಣ ಕೇಂದ್ರ ಯಾವಾಗಲೂ ಸದಾ ಅವರಿಗೆ 24 ಗಂಟೆಗಳ ಕಾಲ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ. ಯಾವುದಾದ್ರೂ ಸಮಸ್ಯೆ ಬಂತು ಅಂದ ತಕ್ಷಣವೇ ಮರುದಿನನೇ ನಾವು ತಕ್ಷಣವೇ ನಮ್ಮ ಗಾಡಿ ಅವರ ಕ್ಷೇತ್ರದಲ್ಲಿ ಇರ್ತದೆ, ಯಾವ ಸಮಸ್ಯೆ ಅಂತ ನೋಡಿಬಿಟ್ಟು ಆ ಸಮಸ್ಯೆಗೆ ತಕ್ಕಂತೆ ನಾವು ಆ ಒಂದು ಪರಿಹಾರವನ್ನು ಕೊಡತಕ್ಕಂಥ ಒಂದು ನಾವು ಪ್ರಯತ್ನವನ್ನು ನಾವು ರೈತರ ಕ್ಷೇತ್ರಗಳಲ್ಲಿ ಮಾಡ್ತೀವಿ, ರೈತರ ಜೊತೆಗೆ ಕೂಡ ಸ್ಪಂದಿಸ್ತೀವಿ. ಓಕೆ ಸರ್, ಹೆಸರು ಬೇಳೆ ಬೇಸಾಯಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇನು ಸರ್, ಬಿತ್ತನೆ ಸಾಮಗ್ರಿಗಳು ಏನೇನು ಬೇಕಾಗ್ತದೆ? ಇವತ್ತು ಹೆಸರು ಬೆಳೆಗೆ ನಾವು ಬಿತ್ತನೆಗೆ ಬೇಕಾಗಿರತಕ್ಕಂಥ ಒಂದು ಸಾಮಗ್ರಿಗಳು ನೋಡುವುದಾದರೆ ಮೊಟ್ಟ ಮೊದಲು ರೈತರು ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶ ಮೊದಲಿಗೆ ಬೀಜ. ಒಂದು ಎಕರೆಗೆ ಎಷ್ಟು ಕೆ ಜಿ ಬೀಜ ಹೋಗ್ತದೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಬೇಕು. ಅದು ಒಂದು ಕೆ ಜಿ ಇವತ್ತು ಒಂದು ಎಕರೆಗೆ 5-6 ಕೆ ಜಿಯಷ್ಟು ಹೆಸರು ಕಾಳುಗಳು ಇವತ್ತು ಒಂದು ಎಕರೆಗೆ ನಾವು ಬಿತ್ತನೆಗೆ ತೆಗೆದುಕೊಳ್ಳಬೇಕು, ಇದು ಎಕರೆಗೆ. ನಂತರ ನಾವು ಇನ್ನು ಒಂದು ಎಕರೆಗೆ ಜೈವಿಕ ಗೊಬ್ಬರಗಳನ್ನು ಯಾವ್ಯಾವ ಕೊಡಬೇಕು ಅನ್ನೋದು ನೋಡುವುದಾದರೆ ಮೊಟ್ಟ ಮೊದಲು ಈಗ ನಾವು ಟ್ರೈಕೋಡರ್ಮ ಅಂತ ಕೇಳಿರ್ಬೇಕು ನೀವೆಲ್ಲರೂ. ಟ್ರೈಕೋಡರ್ಮ, ರೈಜೋಬಿಯಮ್ಮು, ಟ್ರೈಕೋಡರ್ಮ ಅನ್ನತಕ್ಕಂಥದ್ದು ಒಂದು ಎಕರೆಗೆ 200 ಕೆ ಜಿಯಷ್ಟು ಟ್ರೈಕೋಡರ್ಮವನ್ನು ಪ್ರತಿ ಎಕರೆಗೆ ಕೊಡಬೇಕಾಗ್ತದೆ. ತದನಂತರದಲ್ಲಿ ಕರಗಿಸುವ ರಂಜಕ ಅನ್ನತಕ್ಕಂಥದ್ದು ಇನ್ನೊಂದು ಅಣುಜೀವಿ ಮತ್ತು ಜೈವಿಕ ಗೊಬ್ಬರ. ಆ ಗೊಬ್ಬರವನ್ನು ಕೂಡ ನಾವು ಒಂದು ಎಕರೆಗೆ 500 ಗ್ರಾಮಿನಷ್ಟು ಪ್ರತಿ ಎಕರೆಗೆ ನಾವು ಬಿತ್ತುವುದಕ್ಕಿಂತ ಮುಂಚಿತವಾಗಿ ನಾವು ಇವುಗಳನ್ನು ಕೊಟ್ಟಿಗೆ ಗೊಬ್ಬರದಲ್ಲಿ ಸೇರಿಸಿಬಿಟ್ಟು ಮಣ್ಣಿಗೆ ಸೇರಿಸಬೇಕಾಗ್ತದೆ. ನಂತರ ಇನ್ನೊಂದು ಮುಖ್ಯವಾಗಿ ನಾವು ನೋಡಬೇಕಾದ್ರೆ ಇವು ಜೈವಿಕ ಗೊಬ್ಬರಗಳು ಮತ್ತು ಬಿತ್ತನೆಗೆ ಬೇಕಾಗಿರತಕ್ಕಂಥ ಬೀಜಗಳ ಪ್ರಮಾಣ. ಮತ್ತು ನಂತರ ನಾವು ಇನ್ನೊಂದು ಪ್ರಮುಖವಾಗಿ ತಿಳಬೇಕಾದಂತಂದರೆ ರಾಸಾಯನಿಕ ಗೊಬ್ಬರಗಳು. ಇವತ್ತು ರಾಸಾಯನಿಕ ಗೊಬ್ಬರ ಪ್ರಧಾನ ಪೋಷಕಾಂಶಗಳಿಗಾದ NPK, ಸಾರಜನಕ, ಫಾಸ್ಫರಸ್ಸು ಮತ್ತು ಪೊಟ್ಯಾಷ್ ಅನ್ನತಕ್ಕಂಥದ್ದನ್ನು, ಸಾರಜನಕವನ್ನು ನಾವು 1-5 ಕೆ ಜಿಯಷ್ಟು ನಾವು ಒಂದು ಎಕರೆಗೆ ನಾವು ಕೊಡಬೇಕಾಗ್ತದೆ. ಫಾಸ್ಫರಸ್ಸನ್ನು ನಾವು ಎಕರೆಗೆ 10 ಕೆ ಜಿಯಷ್ಟು ನಾವು ಕೊಡಬೇಕಾಗ್ತದೆ. ಪೊಟ್ಯಾಷ್ ನಮ್ಮ ವಲಯದಲ್ಲಿ ಕೊಡಲ್ಲ, ಬೇರೆ ವಲಯಗಳಲ್ಲಿ ನಾವು ಕೊಡಬೇಕಂತಂತಂದರೆ ಪೊಟ್ಯಾಷ್ 1 ಎಕರೆಗೆ 8 ಕೆ ಜಿಯಷ್ಟು ನಾವು ಕೊಡಬೇಕಾಗ್ತದೆ. ಇದು ಬಿತ್ತನೆಗೆ ಬೇಕಾಗಿರತಕ್ಕಂಥ ಪ್ರಮುಖ ಸಾಮಗ್ರಿಗಳು: ಬೀಜ, ಜೈವಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳು. ಇವಿಷ್ಟು ಬಿತ್ತನೆಗೆ ಬೇಕಾಗುವಂಥ ಸಾಮಗ್ರಿಗಳು. ಆ ನಂತರದಲ್ಲಿ ಈ ಬಿತ್ತನೆ ಮಾಡಬೇಕು ಅಂದಾಗ ರೈತರು ಯಾವ್ಯಾವ ರೀತಿಯ ತಂತ್ರಗಳನ್ನು, ಅಂದರೆ ಅಂತರ ಹೇಗೆ ಕಾಪಾಡಿಕೊಳ್ಬೇಕು, ಮಧ್ಯದಲ್ಲಿ ಬೇರೆ ಯಾವುದಾದ್ರೂ ಅಂತರ ಬೆಳೆ ಬೇಸಾಯ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಈ ಬಗ್ಗೆ ಸ್ವಲ್ಪ ತಿಳಿಸಿ. ಹೆಸರು ಬೆಳೆಯಲ್ಲಿ ಅಂತರ ಬೆಳೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಇಷ್ಟೇ, ಆ ಬೆಳೆಯ ಒಂದು ಅಂತರ ಸಾಲಿನಿಂದ ಸಾಲಿಗೆ ಕೇವಲ 30 ಸೆಂಟಿಮೀಟರ್ಗಳು ಮಾತ್ರ ಇರ್ತದೆ. ಒಂದು ಎಡೆಗುಂಟೆ ಮಾತ್ರ ಹೋಗ್ತಿರ್ತದೆ ಅದರೊಳಗೆ. ಎಡೆಗುಂಟೆಗೆ ಎಷ್ಟು ಒಂದು ಅಂತರ ಇರ್ತದೆ ಅದರೊಳಗೆ, ಎಡೆಗುಂಟೆ ಹೋಗೋಷ್ಟು ಮಾತ್ರ ಇರ್ತದೆ. ಅದರಲ್ಲಿ ಅಂತರ ಬೆಳೆಗಳನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಸೊ 30 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ ತಗೊಂಡ್ರೆ ನಾವು ಬೀಜದಿಂದ ಬೀಜಕ್ಕೆ 7.5 ಸೆಂಟಿಮೀಟರ್ನಿಂದ 10 ಸೆಂಟಿಮೀಟರ್ವರೆಗೆ ನಾವು ಬೀಜದಿಂದ ಬೀಜಕ್ಕೆ ಅಂತರವನ್ನು ತೆಗೆದುಕೊಂಡು ಬಿತ್ತನೆ ಮಾಡಬೇಕಾಗ್ತದೆ. ಬಿತ್ತನೆ ಕ್ರಮಗಳು ಹೇಗಾಗಬೇಕು ಸರ್? ಬಿತ್ತನೆ ಕ್ರಮಗಳು ಅಂತಂದರೆ, ಈಗ ಉದಾಹರಣೆಗೆ ನಾವು ಸಾಲಿನಿಂದ ಸಾಲಿಗೆ ತಗೊಂಡಿವಿ ಮತ್ತು ಬೀಜದಿಂದ ಬೀಜಕ್ಕೆ ತಗೊಂಡಿವಿ, ಬಿತ್ತನೆ ಮಾಡುವುದಕ್ಕೆ ನಾವು ಏನೇನು ಮಾಡಬೇಕಂತಂದರೆ, ನಾವು ಮೊಟ್ಟ ಮೊದಲಿಗೆ ಬಿತ್ತುವುದಕ್ಕಿಂತ ಮುಂಚಿತವಾಗಿ 2 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸಬೇಕು. ಇದು ಬಿತ್ತನೆ ಮಾಡುವುದಕ್ಕಿಂತ ಮುಂಚಿತವಾಗಿ 3 ವಾರಗಳ ಮುಂಚೆ ಕೊಟ್ಟಿಗೆ ಗೊಬ್ಬರ ಮತ್ತು ಅದರ ಜೊತೆಗೆ 40 ಕೆಜಿ ಜಿಪ್ಸಮ್ನನ್ನು ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಸೇರಿಸಿ ಭೂಮಿಗೆ ಸೇರಿಸಬೇಕು. ಸೇರಿಸಿ ನಂತರ ಹೊಲವನ್ನು ಅದ ಮಾಡಿಕೊಂಡು ಈ ಒಂದು ಕೊಟ್ಟಿಗೆ ಗೊಬ್ಬರ ಮತ್ತು ಜಿಪ್ಸಮನ್ನು ಕೊಟ್ಟು ನಂತರ ನಾವು ಬಿತ್ತನೆ ಮಾಡಬೇಕಾಗ್ತದೆ. ಬಿತ್ತನೆ ಮಾಡಿದ ನಂತರ ಮತ್ತೆ ಮುಂದೆ ಬರತಕ್ಕಂಥದ್ದು ಕೀಟಗಳು, ರೋಗಗಳು ಅವೆಲ್ಲ ಬರ್ತವೆ. ಕೀಟಗಳು ಈಗ ಸಾಮಾನ್ಯವಾಗಿ ಹೆಸರುಬೇಳೆ ಬೆಳೆಯಲ್ಲಿ ಕಳೆ ಪ್ರಮಾಣ ಹೆಚ್ಚಾಗ್ತದ, ಅದನ್ನು ಹೇಗೆ ನಿಯಂತ್ರಣ ಮಾಡೋದು? ಅತ್ಯದ್ಭುತ ಮತ್ತು ಪ್ರಾಮುಖ್ಯತೆ ಇರತಕ್ಕಂಥ ಒಂದು ಪ್ರಶ್ನೆಯನ್ನು ತಾವು ಕೇಳಿದಿರಿ ಸರ್. ಆ್ಯಕ್ಚುಲಿ ಹೇಳಬೇಕಂತಂದರೆ, ಈ ಹೆಸರು ಬೆಳೆಯಲ್ಲಿ ಏನು ಅಂತರ ಬೇಸಾಯ ಅನ್ನತಕ್ಕಂಥದ್ದು ಭಾಳ, ಈ ಕೊಪ್ಪಳ ಜಿಲ್ಲೆಯಲ್ಲಿ ಅದು ಕೆಂಪು ಮಣ್ಣಲ್ಲಿ ಅತಿ ಹೆಚ್ಚು ಕಳೆ ಬರ್ತದೆ. ಬಿತ್ತಿದ ತಕ್ಷಣವೇ 1-10 ದಿನಕ್ಕೆ ಕಳೆ ಸ್ಟಾರ್ಟ್ ಆಗಿಬಿಡ್ತದೆ. ಈಗ ಕಳೆ ಅದು ಬಂತು ಅಂತಂದರೆ ಅದನ್ನು ನಿಯಂತ್ರಣಕ್ಕಾಗಿ 40 ದಿನಗಳೊಳಗಾಗಿ ನಾವು 2 ಎಡೆಗುಂಟೆಗಳನ್ನು ಕೈಗೊಳ್ಳಬೇಕಾಗ್ತದೆ. ಎಡೆಗುಂಟೆಗಳನ್ನು ಮತ್ತು ಎಡೆಗುಂಟೆಗಳನ್ನು ಕೈಗೊಂಡು ನಂತರ ಇದನ್ನು ಮಾಡಿದರೂ ಕೂಡ ಒಂದು ವೇಳೆ ಕಂಟ್ರೋಲ್ ಆಗಿಲ್ಲ ಕಳೆ ಅಂತಂದಾಗ, ಅಥವಾ ಇದಕ್ಕಿಂತ ಮುಂಚಿತವಾಗಿ ನಾವು ಮುಂಜಾಗ್ರತೆ ವಹಿಸಿ ಕಳೆಗಳನ್ನು ನಿಯಂತ್ರಿಸಬೇಕಂತಂದರೆ, ಇದರಲ್ಲಿ ಮುಖ್ಯವಾಗಿ ಕಳೆನಾಶಕಗಳು ಕೆಲವೊಂದು ಬರ್ತವೆ. ಬಿತ್ತಿದ ದಿನ ಮತ್ತು ಬಿತ್ತಿದ ಮರುದಿನವನ್ನು ಪ್ರೀ ಎಮರ್ಜೆಂಟ್ ವೀಡಿಸೈಡ್ ಅಂತ ಬರ್ತವೆ. ಆ ವೀಡಿಸೈಡ್ಗಳನ್ನು ನಾವು ಬಿತ್ತಿದ ದಿನ ಮತ್ತು ಬಿತ್ತಿದ ಮರದಿನವನ್ನು ನಾವು ಮರದಿನದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡಿದರೆ ಕಳೆಗಳು ನಿಯಂತ್ರಣಕ್ಕೆ ಬರ್ತವೆ. ಅವು ಯಾವ ಅಂತ ನಾವು ನೋಡುವುದಾದರೆ, ಮೊಟ್ಟ ಮೊದಲಿಗೆ ಪೆಂಡಿಮಿಥಿಲಿನ್ ಅನ್ನತಕ್ಕಂಥ ಒಂದು ಅರ್ಬಿಸೈಡ್ ಬರ್ತದೆ. 1.3 ಲೀಟರ್ ಪ್ರತಿ ಎಕರೆಗೆ ಅದನ್ನು ನಾವು ಉಪಯೋಗಿಸ್ಬೇಕಾಗ್ತದೆ. ಅತಿ ಹೆಚ್ಚು ತೇವಾಂಶ ಇರಬೇಕು, ಬಿತ್ತಿದ ದಿನ ಮತ್ತು ಬಿತ್ತಿದ ಮರದಿನ ಭೂಮಿಯಲ್ಲಿ ತೇವಾಂಶ ಇರಬೇಕು. ಅದು ಸಿಂಪಡಣೆ ಮಾಡಬೇಕಂದ್ರೆ ತೇವಾಂಶ ಇರಬೇಕು. ಇದು 1.3 ಲೀಟರನ್ನು ಪೆಂಡಿಮಿತಿಲನ್ನು ತೆಗೆದುಕೊಂಡು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸರಿಯಾಗಿ ಬೆರೆಸಿಬಿಟ್ಟು 1 ಎಕರೆಗೆ ಅದನ್ನು ನಾವು ಯೂಸ್ ಮಾಡಿದರೆ ಕಳೆಗಳ ನಿಯಂತ್ರಣವನ್ನು ನಾವು ಮಾಡಬಹುದು. ಸಿಂಪಡಣೆ ಮಾಡಬೇಕು ನೆಲಕ್ಕೆ. ತದನಂತರ ಇದು ಸಿಂಪಡಣೆ ಮಾಡಿದ ನಂತರ 30 ದಿನಕ್ಕೆ 1 ಎಡೆಗುಂಟೆ ಮಾತ್ರ ತೆಗೆದುಕೊಳ್ಬೇಕು. 1 ಎಡೆಗುಂಟೆ ತೆಗೆದುಕೊಂಡ್ಬಿಟ್ಟೆ ಕಳೆಗಳು ಕಂಪ್ಲೀಟಾಗಿ ನಿವಾರಣೆ, ಅಂದರೆ ಅದರ ನಿರ್ವಹಣೆ ಆಗೋಗ್ಬಿಡ್ತದೆ. ನಂತರ ಕಳೆಗಳ ಸಮಸ್ಯೆನೇ ಬರೋದಿಲ್ಲ ರೈತರಿಗೆ. ಕಳೆನಾಶಕಗಳು ವಿಷಗಳಿಂದ ಅಥವಾ ರಾಸಾಯನಿಕವಾಗಿದ್ದಾಗೆ ಮುಖ್ಯ ಬೆಳೆಗೆ ಏನಾದರೂ ತೊಂದರೆ ಆಗ್ತದಾ? ಮುಖ್ಯ ಬೆಳೆಗೆ ನೋಡ್ರಿ, ಖಂಡಿತವಾಗಲೂ ಇದು ನಾವು ಪ್ರೀ ಎಮರ್ಜೆಂಟ್ ವಿ ಡಿ ಸೈಡ್ ಹೇಳ್ತಾ ಇದ್ದೀನಿ. ಪೋಸ್ಟ್ ಎಮರ್ಜೆಂಟ್ ವಿ ಡಿ ಸೈಡ್ ಅಂದರೆ ಬೆಳೆಗಳಿಗೂ ಹಂಗೆ ಆ ಥರ ಬೆಳೆಗಳಿಗೆ ಹಾನಿ ಆಗದಂತೆ ಇರ್ತದೆ, ಆದರೂ ಕೂಡ ಮಣ್ಣಲ್ಲಿ ಹೋಯಿತು ಅಂತಂದರೆ, ಬೆಳೆಯಲ್ಲಿ ಸೇರಿತು ಅಂತಂದರೆ ಸ್ವಲ್ಪ ಮಟ್ಟಿಗೆ ಆಗಬಹುದು. ಬಟ್ ಅದಕ್ಕಾಗಿ ನಾವು ಇವತ್ತು ವೀಡಿಸೆಡ್ಗಳನ್ನು ನಾವು ರೆಕಮೆಂಡ್ ಮಾಡಲ್ಲ. ಆ ಕಾರಣಕ್ಕಾಗಿ ಇವತ್ತು ಭೂಮಿಯ ಒಂದು ಫಲವತ್ತತೆ ಆಗಿರ್ಬೋದು, ಭೂಮಿಯಲ್ಲಿ ಒಂದು ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಅವುಗಳ ಮತ್ತು ಪ್ರಮಾಣ ಕಡಿಮೆ ಆಗಿದೆ ಅಂದರೆ ಕಾರಣ ನಾವು ಯೂಸ್ ಮಾಡತಕ್ಕಂಥ ಪೆಸ್ಟಿಸೈಡ್ಗಳು, ಆಮೇಲೆ ವೀಡಿಸೆಡ್ಗಳು, ಅರ್ಬಿಸೈಡ್ಗಳಾಗಿರ್ಬೋದು. ಸೊ ಆ ಕಾರಣಕ್ಕಾಗಿ ಆ ಪ್ರಮುಖ ಬೆಳೆ ನಾವು ಪೋಸ್ಟ್ ಎಮರ್ಜೆಂಟ್ ವೀಡಿಸೈಡ್ ಅಂತಂದ್ರೆ ಬೆಳೆಗಳಿಗೆ ಹಾನಿ ಆಗಬಹುದು. ಬಟ್ ಪ್ರೀ ಎಮರ್ಜೆಂಟ್ ವಿ ಡಿ ಸೈಡ್ ಇರ್ತದಲ್ಲ, ಅದು ನೆಲಕ್ಕೆ ಅಂದರೆ ಸಸಿ ನಾಟುವುದಕ್ಕಿಂತ ಮುಂಚಿತವಾಗಿ ಹೊಡಿತಕ್ಕಂಥದ್ದು. ಆ ಕಾರಣಕ್ಕಾಗಿ ಯಾವುದೇ ತೊಂದರೆಗಳು ಆಗಲ್ಲ. ಸೊ ನಾನು ಒಂದು ರೈತರಿಗೆ ಒಂದು ಸಂದೇಶ ಕೊಡ್ತೀನಿ, ಅತಿ ಹೆಚ್ಚು ಅರ್ಬಿಸೈಡ್ಗಳು ವೀಡಿಸೈಡ್ಗಳನ್ನು ಉಪಯೋಗಿಸಬಾರ್ದು. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅದನ್ನು ಉಪಯೋಗಿಸಬಾರ್ದು. ತಾವು ಆದಷ್ಟು ಮ್ಯಾನುವಲಿ ಆಗಿ ಕಳೆಗಳನ್ನು ನಿಯಂತ್ರಣ ಮಾಡಬೇಕು. ಎಡೆಗುಂಟೆ ಹೊಡೆಯುವುದರಿಂದ ನಿಯಂತ್ರಣ ಮಾಡಬೇಕು. ಕೈಗಳಿಂದ ತೆಗೆಸುವುದರ ಮುಖಾಂತರ ಕಳೆಗಳನ್ನು ನಿಯಂತ್ರಣ ಮಾಡಬೇಕು. ಈಗೀಗ ಯುವಕರೆಲ್ಲ ಒಂದಿಷ್ಟು ಬೇರೆ ಬೇರೆ ತಂತ್ರಗಳನ್ನು ಬಳಸ್ತಾ ಇದ್ದಾರೆ. ಸೈಕಲ್ ಇಟ್ಕೊಂಡು ಚಕ್ರದ್ದು ಮಾಡಿಕೊಂಡು ಕಳೆ ನಿರ್ವಹಣೆ ಮಾಡುವಂಥ ವಿಧಾನಗಳನ್ನೆಲ್ಲ ಮಾಡಬಹುದು, ಮುಂದುವರಿಸಬಹುದು ರೈತರು. ನೀವು ಹೇಳಿದ ಹಾಗೆ ಜೈವಿಕ ಕಳೆನಾಶಕಗಳ ಸಾಧ್ಯತೆಗಳಿದ್ದಾವೆ, ಅಂದರೆ ಸಾವಯವವಾಗಿರ್ತಕ್ಕಂಥ ಕಳೆನಾಶಕಗಳ ಸಾವಯವದಲ್ಲಿ ಸದ್ಯ ಯಾವುದು ಇದು ಮಾಡ್ತಾ ಇಲ್ಲ, ರೆಕಮೆಂಡೇಷನ್ ಆಸ್ ಪರ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅವುಗಳಿಗೆ ಇಲ್ಲ. ಸೊ ಹಾಗಾಗಿ ನಾವು ಅವುಗಳನ್ನು ನಾವು ಮಾಡಲ್ಲ. ಆ್ಯಸ್ ಪರ್ ರೂಲ್ಸ್ ನಾವು ಅದರ ಪ್ರಕಾರ ಹೋಗ್ತೀವಿ, ಅದರದ್ದು ಕಾನೂನು ಇದೆ, ಒಂದು ಚೌಕಟ್ಟಿದೆ, ಆ ಚೌಕಟ್ಟಿನ ಅದರ ಪ್ರಕಾರನೇ ಹೋಗಬೇಕು, ಅದು ಬಿಟ್ಟು ಹೋಗೋಕ್ಕಾಗಲ್ಲ. ಅಂದರೆ ಹೆಚ್ಚು ಭೂಮಿಯ ಫಲವತ್ತತೆ ಉಳಿಸ್ಕೊಳ್ಬೇಕು ಅನ್ನೋದಾದರೆ ಆದಷ್ಟು ಈ ಕಳೆನಾಶಕಗಳ ಬಳಕೆ ಕಡಿಮೆ ಮಾಡ್ಕೋಬೇಕು. ಮನುಷ್ಯರು ತೆಗೆಯೋದು ಸೂಕ್ತ, ಎಡೆಗುಂಟೆ ಹೊಡೆಯೋದು, ಕೂಲಿ ಆಳುಗಳನ್ನಿಟ್ಟು ಕಳೆ ನಿರ್ವಹಣೆ ಮಾಡೋದು ಸೂಕ್ತ ಅಂತ ತಾವು ಹೇಳೋದು 100 to 100 ಅದು ಸರಿಯಾಗಿದೆಯಾ ಸರ್? ಸರ್, ಮತ್ತೆ ಈಗ ಹೆಸರು ಬೆಳೆಗೆ ಬರೋಣ. ಆದರೆ ಹೆಸರು ಬೆಳೆ ಆ ಬೆಳೆಗೆ ಮುಖ್ಯವಾಗಿ ಬರ್ತಕ್ಕಂಥ ರೋಗಗಳು ಏನು, ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ಸ್ವಲ್ಪ ವಿವರಿಸಿ. ಈಗ ಹೆಸರು ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಮತ್ತು ಕೀಟಗಳು ನಾವು ನೋಡುವುದಾದರೆ ಮುಖ್ಯವಾಗಿ ಈ ಹೆಸರು ಬೆಳೆಯಲ್ಲಿ ಬರತಕ್ಕಂಥ ಪ್ರಮುಖ ಕೀಟಗಳು, ಮೊದಲನೇದು ಅಗ್ರೋಮೈಸಿಡ್ ನೊಣ ಅಂತ ಬರ್ತದೆ. ಅಗ್ರೋಮೈಸಿಡ್ ನೊಣ ಇದು ಎಲೆಯ ಮೇಲೆ ತತ್ತಿ ಇಡ್ತದೆ. ಎಳೆಯದಾಗಿರ್ತಕ್ಕಂಥ ಒಂದು ಎಲೆಯ ಮೇಲೆ ತತ್ತಿ ಇಟ್ಟು ನಂತರ ಆ ತತ್ತಿಯಿಂದ ಮೊದಲನೇ ಹಂತಕ್ಕೆ ಬಂದ್ಬಿಟ್ಟು ಎಳೆಯದಾಗಿರ್ತಕ್ಕಂಥ ಎಲೆಯ ಮೇಲೆ ರಸ ಇರ್ತದ, ರಸ ಎಲ್ಲೆಲ್ಲಿ ನೀರಿರ್ತದ ಅಲ್ಲೆಲ್ಲ ಒಣಗೋಗ್ತದ. ಹಂಗೆ ಕಂಡು ಬಂದಾಗ ಅದನ್ನು ಕಿತ್ತಿ ಮಣ್ಣಲ್ಲಿ ಊಣಿ ಬಿಡಬೇಕು. ಊಣಿದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಅದಕ್ಕೆ ಆ ಕೀಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೀಟನಾಶಕಗಳಾದ ಮೊಟ್ಟ ಮೊದಲನೆಯದು ನಾವು ಥಯಾಮೆಥಾಕ್ಸಮ್ ಅಂತ ಹೇಳ್ತೀವಿ. ಥಯಾಮೆಥಾಕ್ಸಮ್ 75 WP ಅಂತ ಬರ್ತದೆ. ಅದು 0.25 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಒಂದು ಟ್ಯಾಂಕಿಗೆ 4 to 5 gram ಒಂದು ಟ್ಯಾಂಕಿಗೆ ಅದನ್ನು ಬೆರೆಸಿ ಸರಿಯಾಗಿ ಕಲಿಸಿ ಸಿಂಪಡಣೆ ಮಾಡಬೇಕು. ಇದು ಒಂದು. ಇದು ಸಿಕ್ಕಿಲ್ಲ ಅಂತಂದರೆ ಇನ್ನೊಂದು ಒಂದು ಔಷಧ ಬರ್ತದೆ, ಅದರ ಹೆಸರು ಬಂದುಬಿಟ್ಟು ಡಯಾಮಿಥೋಯ್ಟ್ ಅಂತ. ಅದು ಅದರ ಪ್ರಮಾಣ 1.7 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದರೆ ಆ ಅಗ್ರೋಮೈಸಿಡ್ ನೊಣ ನಿಯಂತ್ರಣಕ್ಕೆ ಬರ್ತದೆ. ಇದು ಬಿಟ್ಟರೆ ಇನ್ನೊಂದು ಪಿಪ್ರೋನಿಲ್ ಅಂತ ಬರ್ತದೆ, ಅದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದರೆ ಈ ಒಂದು ಕೀಟದ ಕಾಟ ರೈತರಿಂದ ತಪ್ಪದೆ. ಇನ್ನು ಎರಡನೇದು ಕೀಟ ನೋಡುವುದಾದರೆ ಎರಡನೇದು ಕೀಟ ಅಗ್ರೋಮೈಸಿಡ್ ಆದ ನಂತರ ಇದಕ್ಕೆ ಬರತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಕೀಟ ಸಸ್ಯ ಏನು ಮತ್ತು ಥ್ರಿಪ್ಸ್ ಅಂತ ಅನ್ನತಕ್ಕಂಥದ್ದು. ಸಸ್ಯ ಏನು ಥ್ರಿಪ್ಸ್ ಮತ್ತು ಇದು ಕೂಡ ಎಲೆಗಳ ಮೇಲೆ ರಸ ಈರು ಕಾಯಿಗಳ ಮೇಲೆ ಸಣ್ಣ ಸಣ್ಣ ಕಾಯಿಗಳನ್ನ ಮೇಲೆ ರಸ ಇರ್ತದೆ. ನಂತರ ಇದನ್ನು ನಿಯಂತ್ರಣ ಮಾಡಬೇಕಂತಂದರೆ ನಾವು ಡಯಾಮಿಥೋಯ್ಟ್ 1.7 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದರೆ ಈ ಕೀಟ ನಾವು ನಿಯಂತ್ರಿಸಬಹುದು. ನಂತರ ಇನ್ನೊಂದು ಇಮಿಡಾಕ್ಲೋಪ್ರಿಡ್ ಅಂತ ಬರ್ತದೆ, 0.2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದರೆ ಈ ಕೀಟವನ್ನು ನಾವು ನಿಯಂತ್ರಿಸಬಹುದು. ಇನ್ನು ಪ್ರಮುಖ ಕೀಟಕ್ಕೆ ನಾವು ಬಂದರೆ ಮೂರನೇ ಕೀಟ ಬಂದುಬಿಟ್ಟು ನಾವು ಎಲೆ ತಿನ್ನುವ ಕೀಟ, ಎಲೆಗಳನ್ನು ತಿಂದುಬಿಟ್ಟು ನಾಶ ಮಾಡ್ತದೆ. ಇದಕ್ಕೆ ನಾವು 2 ml ಕ್ವಿನಾಲ್ ಫಾಸ್ ಅನ್ನು ನಾವು 1 to 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದರೆ ಕ್ವಿನಾಲ್ ಫಾಸ್ ಅನ್ನು ಎಲೆ ತಿನ್ನುವ ಕೀಟವನ್ನು ನಾವು ನಿಯಂತ್ರಣ ಮಾಡಬಹುದು. ನಂತರ ಲ್ಯಾಮ್ಡೋಸಲಿಗ್ರನ್ ಅಂತ ಬರ್ತದೆ, 0.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದರೆ ಈ ಒಂದು ಎಲೆ ತಿನ್ನುವ ಕೀಟವನ್ನು ನಾವು ನಿಯಂತ್ರಿಸಬಹುದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕೀಟ ನಾವು ಬಂದರೆ ಇನ್ನೊಂದು ಅಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ಕಾಯಿ ಕೊರೆಯುವ ಕೀಟ, ಕಾಯಿ ತಿನ್ನುವ ಕೀಟ ಮತ್ತು ಮೂತಿ ಹುಳ ಅಂತ ಬರ್ತದೆ. ಮೂತಿ ಹುಳ ಬಂದಾಗ ಅದಕ್ಕೆ ನಾವು ಅಗೇನ್ ಲ್ಯಾಮ್ಡೋಸಲಿಗ್ರನ್ ಮತ್ತು ಕ್ವಿನಾಲ್ ಫಾಸನ್ನು ನಾವು ಉಪಯೋಗಿಸಿದರೆ ಆ ಕೀಟವನ್ನು ನಿಯಂತ್ರಿಸಬಹುದು. ನಂತರ ಕೊಂಬಿನ ಹುಳ ಅಂತ ಬರ್ತದೆ, ಕೊಂಬಿನ ಹುಳ, ಆ ಕೊಂಬಿನ ಹುಳಕ್ಕೆ 3 gram ಕಾರ್ಬೋಕ್ಸಿನ್ ಅಂತ ಒಂದು ಔಷಧ ಬರ್ತದೆ. 3 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದರೆ ಕೊಂಬಿನ ಹುಳವನ್ನು ಕೂಡ ನಾವು ನಿಯಂತ್ರಣ ಮಾಡಬಹುದು. ಇವು ಪ್ರಮುಖವಾಗಿರತಕ್ಕಂಥ ಹೆಸರು ಬೆಳೆಯಲ್ಲಿ ಬರತಕ್ಕಂಥ ಕೀಟಗಳು. ಇನ್ನು ರೋಗಗಳು ನಾವು ನೋಡಬಹುದಾದ್ರೆ ರೋಗಗಳು ಮುಖ್ಯವಾಗಿ 4 ಬರ್ತವೆ ಇಲ್ಲಿ. ಅತಿ ಹೆಚ್ಚು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರುವುದು ನಂಜಾಣು ರೋಗ ಅಂತ ಕರಿತೀವಿ, ಹಳದಿ ನಂಜಾಣು ರೋಗ ಅಂತ ಕರಿತೀವಿ, ಯೆಲ್ಲೋ ಮೊಸಾಯಿಕ್ ಡಿಸೀಸ್ ಅಂತ. ಯೆಲ್ಲೋ ಮೊಸಾಯಿಕ್ ಡಿಸೀಸು ನಾವು ಯಾವ ರೀತಿ ನಾವು ರೈತರು ಕಂಡುಹಿಡಿಬೇಕು ಕ್ಷೇತ್ರಗಳಲ್ಲಿ ಅಂತಂದರೆ ಹೆಸರು ಬೆಳೆಯಲ್ಲಿ ಹೆಸರು ಎಲೆ ಸಂಪೂರ್ಣವಾಗಿರೋದು ಹಳದಿ ಇದ್ದರೆ ಅದು ಹಳದಿ ನಂಜಾಣು ರೋಗ ಅಲ್ಲ. ಆ ಎಲೆಯ ಮೇಲೆ ಅಲ್ಲಲ್ಲಿ ಹಸಿರು ಅಲ್ಲಲ್ಲಿ ಹಳದಿ ಪ್ಯಾಚ್ ಕಂಡು ಬಂತು ಅಂದ ತಕ್ಷಣನೇ ಅದನ್ನು ಕಿತ್ತಿ ದೂರ ಮಣ್ಣಿನಲ್ಲಿ ಉಳಬೇಕು. ನಂತರ ಮಣ್ಣಿನಲ್ಲಿ ಉಳುವುದರ ಜೊತೆಗೆ ಇದು ಈ ಒಂದು ಹಳದಿ ನಂಜಾಣ ರೋಗ ಇದಕ್ಕೆ ಫಂಗಿಸೈಡ್ಗಳನ್ನು ಯೂಸ್ ಮಾಡೋದ್ರಿಂದ ಇದು ನಿಯಂತ್ರಣ ಆಗುವುದಿಲ್ಲ. ಇದು ರಸ ಇರುವ ಕೀಟದಿಂದ ಬರತಕ್ಕಂಥದ್ದು. ಯಾವುದೋ ಒಂದು ಬೆಳೆ ಮೇಲೆ ಅಥವಾ ಹುಲ್ಲುಗಳ ಮೇಲೆ ರಸ ಹೀರಿ ಈ ಒಂದು ಹೆಸರು ಬೆಳೆ ಮೇಲೆ ಬಂದು ಅದರ ರಸನ ಬಿಟ್ಟ ತಕ್ಷಣನೇ ಅದಕ್ಕೆ ಏನಾಗ್ತದೆ, ಅದು ನಂಜಾಗಿ ನಂಜಾಣ ರೋಗ ಬರ್ತದೆ. ಆ ಟೈಮಿಗೆ ಅದನ್ನು ನಿಯಂತ್ರಿಸಬೇಕಂದ್ರೆ ಅಗೇನ್ ನಾವು ಏನು ಮಾಡಬೇಕು, ರಸ ಇರುವ ಕೀಟಗಳನ್ನು ನಿಯಂತ್ರಿಸ್ತಕ್ಕಂಥ ಕೀಟಗಳನ್ನು ಉಪಯೋಗಿಸಬೇಕು. ಇಮಿಡಕ್ಲೋಪ್ರಿಡು, ಥಯಾಮೆಥಾಕ್ಸಮು, ಡಯಾಮೆಥೋಟು, ಪ್ರಿಪ್ರೋನಿಲ್ಲು ಅನ್ನತಕ್ಕಂಥ ಔಷಧಿಗಳನ್ನು ನಾವು ಉಪಯೋಗಿಸಿದರೆ ಈ ರೋಗವನ್ನು ನಾವು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಇದಕ್ಕೆ ಔಷಧಿಗಳು ಇಲ್ಲ, ಆದರೆ ಇದು ಬಂದಾಗ ಕಿತ್ತಿ ಎಸೆದು ದೂರ ಉಣಬೇಕು, ಮಣ್ಣಲ್ಲಿ ಉಣಬೇಕು, ಬೇರೆ ಸಸ್ಯಕ್ಕೆ ಅದು ಹರಡದಂತೆ ನೋಡ್ಕೊಳ್ಬೇಕು ನಂತರ ಇನ್ನು ಎರಡನೇ ರೋಗಕ್ಕೆ ನಾವು ಬಂದರೆ ನಂಜಾಣ ರೋಗ ಬಿಟ್ಟರೆ ನೆಕ್ಸ್ಟ್ ಬೂದಿ ರೋಗ. ಎಲೆಗಳ ಮೇಲೆ ಒಂದು ಶಿಲೀಂಧ್ರದ ಬಿಳಿ ಕಣಗಳು ಎಲೆಗಳ ಮೇಲೆ ಬರ್ತವೆ. ಆ ಕಣಗಳು ಕಂಡಾಗ ತಕ್ಷಣವೇ ನಾವು ಇದಕ್ಕೆ ನಿಯಂತ್ರಣ ಮಾಡತಕ್ಕಂಥ ಫಂಗಿಸೈಡ್ಗಳನ್ನು ನಾವು ಉಪಯೋಗಿಸಬೇಕು. ಆ ಒಂದು ರೋಗನಾಶಕಗಳಾದ ಎಕ್ಸೋಕೊನೋಜಲ್ಲು 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿದರೆ ಈ ರೋಗವನ್ನು ನಾವು ನಿಯಂತ್ರಿಸಬಹುದು. ನಂತರ ಇನ್ನು ಎಕ್ಸೋಕೊನೋಜಲ್ ಆಗಿರ್ಬೋದು, ಕಾರ್ಬನೈಸಮ್ ಆಗಿರ್ಬೋದು, ಇವುಗಳನ್ನು ನಾವು ಉಪಯೋಗಿಸಿದ್ರೆ ಬೂದಿ ರೋಗವನ್ನು ನಿಯಂತ್ರಿಸಬಹುದು. ಪ್ರೊಪಿಕನಾಜೋಲ್ ಅಂತ ಬರ್ತದೆ, ಪ್ರೊಪಿಕನಾಜೋಲ್ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದರೆ ಈ ರೋಗವನ್ನು ನಿಯಂತ್ರಿಸಬಹುದು. ಇನ್ನು 3ನೇ ರೋಗಕ್ಕೆ ನಾವು ಬಂದರೆ ಬೂದಿ ರೋಗ ಆಯಿತು, ಇನ್ನು ಸರ್ಕೋಸ್ಪರ ಎಲೆ ಚುಕ್ಕಿ ರೋಗ ಅಂತ ಬರ್ತದೆ. ಎಲೆ ಚುಕ್ಕಿ ರೋಗಕ್ಕೆ ನಾವು ಮೊಟ್ಟ ಮೊದಲಿಗೆ ನಾವು ಟ್ರೈಕೋಡರ್ಮ ಸುಡೋಮೋನಸು ರೈಜೋಬಿಯಮ್ನಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ಈ ರೋಗ ನಾವು ನಿಯಂತ್ರಿಸಬಹುದು. ಇನ್ನು ನಂತರ 4ನೇದ್ದು ನಾವು ನೋಡೋದಾದರೆ ಚಿಬ್ಬು ರೋಗ ಅಂತ ಬರ್ತದೆ, ಚಿಬ್ಬು ರೋಗ ಲೀಫ್ ಆಂಥ್ರಾಕ್ನೋಸು. ಈ ಚಿಬ್ಬು ರೋಗ ಬಂದಾಗ ರೈತರು ಅದೇನು 8-10 cm ಎಲೆ ಕೆಳಭಾಗದಲ್ಲಿ ಒಂದು ಏನು ಕಂದು ಬಣ್ಣದ ಚುಕ್ಕಿ ಆಗ್ತದೆ, 10-12 cm ಮೇಲೆ ಕಂದು ಬಣ್ಣದ ಚುಕ್ಕಿ ಆಗ್ತದೆ. ಸೊ ಹಂಗ ಆ ಟೈಪ್ ನಾವು ಕಂಡು ಬಂದಾಗ ಇದು ಚಿಬ್ಬು ರೋಗ ಅಂತ ತಿಳ್ಕೊಂಡು ನಂತರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧ ಕಾರ್ಬನ್ಡೈಸಮ್ಮು COC ಕಾಪರಾಕ್ಸಿಕ್ಲೋರೈಡು ಅಂಥವುಗಳನ್ನು ಯೂಸ್ ಮಾಡಿದರೆ ಆ ರೋಗವನ್ನು ಕೂಡ ನಾವು ನಿಯಂತ್ರಿಸ್ಬೋದು. ಹೆಸರಿನಲ್ಲಿ ಬರತಕ್ಕಂಥ ಪ್ರಮುಖ ಕೀಟಗಳು ಅಗ್ರಮೈಜಡ್ ನೊಣ, ಸಸ್ಯ ಏನು ಮತ್ತು ಥ್ರಿಪ್ಸು, ನಂತರ 3ನೇದು ಎಲೆ ತಿನ್ನುವ ಕೀಟ ಮತ್ತು ದೆನ್ ಮೂತಿ ಹುಳ ಮತ್ತು ಕೊಂಬಿನ ಹುಳ. ದೆನ್ ಇದರಲ್ಲಿ ನಾವು ರೋಗಗಳಲ್ಲಿ ಬಂದಾಗ ಪ್ರಮುಖವಾಗಿರ್ತಕ್ಕಂಥ ರೋಗ ನಂಜು ರೋಗ, ಪೌಡ್ರಿ ಮಿಲ್ಡಿವು, ಬೂದಿ ರೋಗ, ದೆನ್ ಸರ್ಕೋಸ್ಪರ ಎಲೆ ಚುಕ್ಕಿ ರೋಗ, 4ನೇದು ಬಂದುಬಿಟ್ಟು ಚಿಬ್ಬು ರೋಗ. ಇವು ಕೀಟಗಳು ಮತ್ತು ರೋಗಗಳು, ಅವುಗಳಿಗೆ ನಿರ್ವಹಣೆ. ಯಾವುದೇ ಬೆಳೆಗೆ ಎಲೆ ಪ್ರಮುಖ ಭಾಗ. ಎಸ್, ಆ ಸಸ್ಯದ ಆಹಾರ ಉತ್ಪಾದನೆ ಚಟುವಟಿಕೆಗಳು ನಡೆಯೋದೆಲ್ಲ ಎಲೆಯ ಎಸ್ ಇದರ ಭಾಗದಿಂದಾಗಿ. ಹಾಗಾಗಿ ಎಲೆಯನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಬೇಕು. ಹೌದು, ಖಂಡಿತವಾಗಲೂ ಖಂಡಿತ. ಈಗ ಬಹಳ ಮುಖ್ಯವಾಗಿ ಹೆಸರು ನಾವು ನೋಡಿದಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರೂ ಎಲೆ ಕಪ್ಪಾಗಿ ಉದುರುತ್ತಾ ಇರೋದು ಲಕ್ಷಣ ಹೆಚ್ಚು ಕಂಡು ಬರ್ತಾ ಇದೆ. ಹಾಗಾಗಿ ಈ ಥರದ ಕಾಯಿಲೆಗಳೇ ಹೆಚ್ಚಾಗಿದೆ ಅನಿಸುತ್ತೆ. ಕಾಯಿಲೆಗಳು ರೈತರಿಗೆ ಯಾವ ನಾನು ಹೇಳಿದ್ದೆಲ್ಲ ಯಾವ ನೋಡಂಗಿಲ್ಲ ರೈತರು. ಇವತ್ತು ರೈತರಿಗೆ ಒಂದು ವಿಷಯ, ನಮ್ಮ ಕೃಷಿ ವಿಸ್ತರಣ ಶಿಕ್ಷಣ ಕೇಂದ್ರ ಯಾವಾಗಲೂ ಅವರಿಗೆ ಅವರ ಸೇವೆಕ್ಕಾಗಿ ಇರದಿದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿರತಕ್ಕಂಥ ಪ್ರತಿಯೊಬ್ಬ ರೈತ ಈ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ತಮಗೆ ಬಂದಿರತಕ್ಕಂಥ ಸಮಸ್ಯೆಯನ್ನು ಇಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಟ್ಟು ಕಳಿಸಿಕೊಡತಕ್ಕಂಥ ಒಂದು ಕೆಲಸ ಮಾಡತಕ್ಕಂಥ ಈ ಕೇಂದ್ರ ಯಾವಾಗಲೂ ಸದಾ ಅವರಿಗಾಗಿ ಇದೆ. ಬಹಳ ಮುಖ್ಯವಾಗಿ ರೈತರು ಅಂದರೆ ಹಿರಿಯವರು ನಿಮ್ಮನ್ನು ಸಂಪರ್ಕಕ್ಕೆ ಬರೋದು ಹೆಚ್ಚು, ಆದರೆ ಮಕ್ಕಳನ್ನು ಯಾಕೆ ತೊಡಗಿಸ್ಕೊಳ್ಳೋದಿಲ್ಲ ಮಕ್ಕಳು? ಯಾಕಂದರೆ ಮುಂದಿನ ಪೀಳಿಗೆ ಈ ಕೃಷಿಯಲ್ಲಿ ಮುಂದುವರಿಬೇಕಾಗಿರ್ತದೆ. ಅವರು ತಮ್ಮ ತಂದೆಯ ಜೊತೆಗೇ ಕೃಷಿಯಲ್ಲಿ ಇರ್ತಾರೆ, ಆದರೆ ಓರಿಯೆಂಟೇಷನ್ ಅಂತ ಅಂದಾಗೆ ಮಕ್ಕಳು ಅಥವಾ ಯುವಕರು ಬರುವ ಪ್ರಮಾಣ ಎಷ್ಟಿದೆ ಸರ್, ನಿಮಗೆ ಗೊತ್ತಿರೋ ಹಾಗೆ? ನೀವು ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಹಾಕಿದ್ರಿ ತಾವು. ಯಾಕಂದರೆ ಈಗಿನ ಯಾರು ಕೃಷಿಗೆ ಬರ್ತಾ ಇಲ್ಲ, ಕೃಷಿಯಲ್ಲಿದ್ದವರು ಕೂಡ ಅದರಿಂದ ಡೈವರ್ಟ್ ಆಗಿ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ಹಳ್ಳಿಯಲ್ಲಿರ್ತಕ್ಕಂಥ ಯುವಕರು ಒಂದು ಪಟ್ಟಣದ ಜೀವನಕ್ಕೆ ಹೆಜ್ಜೆ ಇಟ್ಟುಬಿಟ್ಟು ಪಟ್ಟಣದ ಜೀವನವನ್ನು ಅನುಭವಿಸ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಯಾಕಂದರೆ ಈಗ ಕೃಷಿಯಲ್ಲಿ ಭಾಳಷ್ಟು ಸಾಕಷ್ಟು ಕಷ್ಟಗಳು ಉಂಟು, ಪ್ರತಿಯೊಂದರಲ್ಲಿ ಕಷ್ಟ ಉಂಟು. ಈ ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ಆ ಹುಟ್ಟಿದ ಈ ಭೂಮಿಯನ್ನು ಸ್ಪರ್ಶ ಮಾಡಿದ ಮಗು ಕೊನೆಯವರಿಗೆ ಸಾಯವರಿಗೆ ಕಷ್ಟದಲ್ಲೇ ಹೋಗ್ತದೆ. ಯಾರಿಗೆ ಕಷ್ಟ ಇಲ್ಲ ಅಂತ ಅನ್ನಂಗಿಲ್ಲ. ಆ ಕಾರಣಕ್ಕಾಗಿ ರೈತರು ಇವತ್ತು ರೈತರ ಮಕ್ಕಳು ಮತ್ತು ಹೊಲ ಮಾಡತಕ್ಕಂಥ ಯುವ ರೈತರು ದಯಮಾಡಿ ಕೃಷಿ ವೃತ್ತಿ ಅನ್ನತಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಅಲ್ಲ ಜಗತ್ತಿನಲ್ಲಿ ಕೃಷಿ ವೃತ್ತಿಯಿಂದಲೇ ಎಲ್ಲ ಜೀವಿಗಳು ನಾವು ಮಾನವ ಜೀವಿಗಳು ಬದುಕ್ತಾ ಇದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ದ್ವಿದಳ ಧಾನ್ಯಗಳು ತುಂಬ ಒಳ್ಳೆಯ ಪೋಷಕಾಂಶಗಳನ್ನು ಕೊಡುವಂತಹ ಬೆಳೆಗಳು. ಎಸ್ ಎಸ್ ಎಸ್, ಕೊಪ್ಪಳ ಜಿಲ್ಲೆಯಲ್ಲಿ ಅದು ಇನ್ನೂ ಹೆಚ್ಚು ಜೀವಂತವಾಗಿದೆ. ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥ ರೈತರು ಹೆಚ್ಚು ಇದ್ದಾರೆ. ಹೌದು ಹೌದು. ಅವುಗಳ ಪ್ರಮಾಣ ಕಡಿಮೆ ಆಯಿತು ಅಂದರೆ ಒಂದು ದೊಡ್ಡ ಪೆಟ್ಟಾಗುವ ಸಾಧ್ಯತೆಗಳಿದೆ ಆಹಾರ ಭದ್ರತೆಯ ವ್ಯವಸ್ಥೆಯಲ್ಲಿ. ಎಸ್ ಎಸ್ ಎಸ್. ಹಾಗಾಗಿ ನನಗೆ ಕಾಡ್ತಾ ಇರೋದು ಏನು ಅಂದರೆ, ಯುವಜನತೆ ನಿಮ್ಮೊಂದಿಗೆ ಹೆಚ್ಚು ಹೆಚ್ಚು ಒಡನಾಟಕ್ಕೆ ಬಂದರೆ ಅವರು ಒಂದಿಷ್ಟು ಸಿಸ್ಟಮೆಟಿಕ್ಕಾಗಿ ಕೃಷಿಯನ್ನು ಮಾಡ್ತಾರಲ್ಲ ಅಂತ. ಈ ನಿಟ್ಟಿನೊಳಗಡೆಗೆ ಯುವಕರ ಆಸಕ್ತಿ ಹೇಗಿದೆ ನಿಮ್ಮ ಅನುಭವದ ಪ್ರಕಾರ ಅಂತ? ಯುವಕರಲ್ಲಿ ಭಾಳಷ್ಟು ಕೆಲವರು ನಮ್ಮ ಕೇಂದ್ರಕ್ಕೆ ಬಂದು ಕೆಲವರು ಪ್ರಶಸ್ತಿಗಳನ್ನು ಕೂಡ ಕೃಷಿಯಲ್ಲಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಬಿಇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮುಗಿಸಿಬಿಟ್ಟು ಅದನ್ನು ಮುಗಿಸಿ ಕೆಲಸ ಮಾಡಿಕೊಂತ ತಮ್ಮ ಕೃಷಿ ಭೂಮಿಯನ್ನು ತಾವೇ ಕೃಷಿಯನ್ನು ಮಾಡಿಕೊಂಡು ಇವತ್ತು ಸಾಧನೆಯನ್ನು ಮಾಡಿರ್ತಕ್ಕಂಥ ನಿದರ್ಶನಗಳು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಕಾಣ್ತೇವೆ. ಈಗ ಕೆಲವು ನಮ್ಮ ಜಿಲ್ಲೆಯಲ್ಲಿ ಇಲ್ಲೇ ಆಲ್ವರ್ತಿಗೆ ಹೋದರೆ ಸುರೇಶ್ ಕಿನ್ನಾಳ್ ಅಂತ ಒಂದೊಬ್ಬ ಬಿ ಅವರು ಗ್ರಾಜ್ಯುವೇಟ್, ಅವರು ಕೃಷಿಗೆ ಬಂದುಬಿಟ್ಟು ಇವತ್ತು 1 ಎಕರೆಯಲ್ಲಿ ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ. ಎಲ್ಲ ಥರದ ಹಣ್ಣು ಬೆಳೆಗಳನ್ನು, ಎಲ್ಲ ಥರದ ಅರಣ್ಯ ಬೆಳೆಗಳನ್ನು, ಅದರ ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂಥ ಏನು ತಿನ್ನುವ ಪದಾರ್ಥಗಳ ಬೆಳೆಗಳನ್ನು ಎಲ್ಲ ಥರದ ಮಾಡಿ ಒಂದು ಮಾದರಿಯಾಗಿದ್ದಾರೆ. ನಾವು 2021 ಪತ್ರಿಕೆಯು ಅವರಿಗೆ ಶ್ರೇಷ್ಠ ಸ್ಟಾರ್ ಪ್ರಶಸ್ತಿ ಕೊಟ್ಟು ಅವರಿಗೆ ಏನು ಸನ್ಮಾನಿಸಿದರು. ಡಾಕ್ಟ್ರೆ, ಈಗ ಬಹಳ ಮುಖ್ಯವಾಗಿ ಕೊನೆಯದಾಗಿ ಹೆಸರು ಬೇಳೆ ಬೇಸಾಯ ಮಾಡುವಂಥ ರೈತರಿಗೆ ಏನು ಸೂಚನೆಗಳನ್ನು ಅವರು ಅನುಸರಿಸಬೇಕಂತ ನೀವು ಹೇಳಕ್ಕೆ ಬಯಸ್ತೀರಿ? ಕೊಪ್ಪಳ ಜಿಲ್ಲೆಯಲ್ಲಿ ಮುಖ್ಯವಾಗಿ ಹೆಸರು ಬೆಳೆಯ ರೈತರಿಗೆ ನಾನೇನು ಸಂದೇಶ ಕೊಡೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಮುಖ್ಯವಾಗಿ ಹೆಸರು ಬೆಳೆಯ ರೈತರು ಪ್ರಮುಖ ತಳಿ, ಇಂಪಾರ್ಟೆಂಟ್ ತಳಿ, ತಳಿಯ ಆಯ್ಕೆ ಭಾಳ ಪ್ರಾಮುಖ್ಯತೆ ಇರ್ತದೆ. ಅದನ್ನು ತಮಗೆ ಗೊತ್ತಿಲ್ಲ ಅಂದರೆ ಕೃಷಿ ವಿಸ್ತರಣಾ ಶಿಕ್ಷಣಕ್ಕೆ ಬಂದು ಕೇಳಿ ಅದನ್ನು ಪಡೆಯಬಹುದು. ಒಂದು ನಂತರ ಮುಖ್ಯವಾಗಿ ಹಳದಿ ನಂಜಾಣ ರೋಗ ಹೆಸರು ಬೆಳೆಗೆ ಅತಿ ಹೆಚ್ಚು ಬರ್ತದೆ, ಅದರ ಬಗ್ಗೆ ಕಾಳಜಿ ವಹಿಸಬೇಕು. ಮುಂಜಾಗ್ರತವಾಗಿ ಕಾಳಜಿ ವಹಿಸಿದರೆ ಭಾಳ ಇಳುವರಿ ಇವತ್ತು ಹೆಸರು ಬೆಳೆಯಲ್ಲಿ ಖುಷ್ಕಿ ಭೂಮಿಯಲ್ಲಿ ನೋಡೋದಾದರೆ 2.5 ಕ್ವಿಂಟಲ್ನಿಂದ 3.5 ಕ್ವಿಂಟಲ್ವರೆಗೆ ಬರ್ತದೆ. ಇನ್ನು ನೀರಾವರಿಯಲ್ಲಿ ನಾವು ಹೆಸರು ಬೆಳೆಯದ ಒಂದು ಇಳುವರಿ ನೋಡುವುದಾದರೆ 4-5 ಕ್ವಿಂಟಲ್ವರೆಗೆ ಬರ್ತದೆ. ಇದು ಬರಬೇಕಂತಂದರೆ ಹಳದಿ ನಂಜಾಣ ರೋಗದ ನಿಯಂತ್ರಣ ಮತ್ತು ತಳಿಗಳ ಆಯ್ಕೆ ಭಾಳ ಪ್ರಾಮುಖ್ಯತೆ ಇರ್ತದೆ. ಇಷ್ಟನ್ನು ರೈತರು ಅನುಸರಿಸಬೇಕು. ಇವುಗಳನ್ನು ಅನುಸರಿಸಿದರೆ ಅವರು ಹೆಸರು ಬೆಳೆಯಲ್ಲಿ ಯಶಸ್ಸು ಕೊಂಡಂಗೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೆಯದು ನಾಗೇಶ್ ಸರ್, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ಬಹಳ ಮುಖ್ಯವಾಗಿ ಹೆಸರು ಬೆಳೆ ಬೇಸಾಯ ಕ್ರಮಗಳ ಬಗ್ಗೆ, ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ನಮ್ಮೆಲ್ಲ ಕೇಳುಗ ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಇದುವರೆಗೆ ಹೆಸರು ಬೇಳೆ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ತಜ್ಞರುಗಳಾದ ಡಾಕ್ಟರ್ ನಾಗೇಶ್ ಬಸಪ್ಪ ಜಾನೇಕಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ವಿಲೇವಾರಿಯಾಗದ ತ್ಯಾಜ್ಯಗಳಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಎಲ್ಲೆಂದರಲ್ಲಿ ಕಸ ಎಸೆಯುವುದರಿಂದ ನೀರಿನ ಮೂಲಗಳಾದ ಕೆರೆ, ಕುಂಟೆ, ಕಾಲುವೆ, ನದಿಗಳು ಮಲಿನಗೊಳ್ಳುತ್ತವೆ. ವಿಲೇವಾರಿಯಾಗದ ಕಸದ ರಾಶಿಯು ಕ್ರಿಮಿಕೀಟಗಳಿಗೆ ಆಶ್ರಯ ನೀಡುತ್ತದೆ, ಹಲವು ರೋಗಗಳಿಗೆ ರಹದಾರಿಯಾಗುತ್ತದೆ. ಹಿಂದೆ ನಿಮ್ಮ ಮನೆ ಹಂತದಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡಿ ನಿಮ್ಮ ಗ್ರಾಮವನ್ನು ರೋಗ ಮುಕ್ತವನ್ನಾಗಿಸಲು ಜಾಗೃತಿ ಮೂಡಿಸಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೇ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.